2015 ಜನವರಿಯಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ಟಿಎಸ್ಆರ್ ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಳಿಕೆ ಅಂತೂ ಕಥೆ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸ್ ಕೇಳಿ ಬೇಜಾರ ಇರುತ್ತೆ, ನನಗೂ ಹೇಳೋ ಕಡೆ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನನಗೆ ಅಂತ ಗೊತ್ತಿತ್ತು ಅದು ನಿಮ್ಮೊಟ್ಟಿಗೆ ಅಂತಕೊಂಡು ಎಲ್ಲೋ ಹಾಂಗೆ ಹಿಂಗೆ ಕೇಂದ್ರದೆಲ್ಲ ಹೇಳ್ತೇವೆ. ಅಂದರೆ ಹಳೆ ಶಿಕ್ಷಣ ನೀತಿ ಅಂದರೆ